ಆಕಾಶವಾಣಿ ಭದ್ರಾವತಿ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ತರಂಗಾಂತರ 444.44 ಮೀಟರ್ಗಳು, ಅಂದರೆ 675 ಕಿಲೋಹರ್ಟ್ಸ್, ಹಾಗೂ ಎಫ್ಎಂ ಕಂಪನಾಂಕ 103.5 ಮೆಗಾಹರ್ಟ್ಸ್. ಈಗ ವೇಳೆ 5:30:20. ಆತ್ಮೀಯ ಕೇಳುಗರಿಗೆಲ್ಲ ಡಾಕ್ಟರ್ ಎಚ್ಎಂ ಶಕೀಲ್ ಅಹಮದ್ ಮಾಡುವ ನಮಸ್ಕಾರಗಳು. ಚಿತ್ರಗೀತೆಗಳ ಕಾರ್ಯಕ್ರಮ ಆರಂಭಕ್ಕೆ ಕೇಳಿ ಯುಗಪುರುಷ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಹಂಸಲೇಖ. ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ. ನನ್ನದು ನನ್ನದು ಸಂಗೀತವೇ ನನ್ನ ದೇವು, ಚಪ್ಪಾಡೆಯೇ ನನ್ನ ಮುಸಿರು. ಪೂರ್ವದ ಜನ್ಮವು ಯಾವುದು, ಈ ಹಾಡುವ ಪುಣ್ಯವು ಯಾರದು? ಈ ದಿನ ಈ ಜನ ನನ್ನದು ನನ್ನದು ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಮುಸಿರು. ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು, ಸಂಗೀತವೇ ನನ್ನ ದೇವರು, ಚಪ್ಪಾಳೆಯೇ ನನ್ನ ಉಸಿರು. ಕೆಲಸ ಪ್ರೇಮಿಗಳು ಜೋಡಿಗಳು ನನ್ನ ಹತ್ತಿರ ಬಂದು ಸೇರಿದರು. ಭೂಮಿಯಲ್ಲಿ ಪ್ರೀತಿಸಲು ಸ್ಫೂರ್ತಿಯಿಲ್ಲ ಎಂದು ದೂರಿದರು. ರಾಮರಥದ ಮೇಲೇರಿ ಅಮಿತ ಚಂದಿರನ ಸೇರಿ ಹಾಡಿಸಿ ಕುಣಿಸಿ ಹೊರಗಡೆ ತಂದೆ ಸಂಗೀತ ದೇವರು, ಚಪ್ಪಾಳೆ ನನ್ನ ಉಸಿರು. ಕರೆದು ತರಲೆ ಎಂದು ಕೇಳಿದೆನು ಸ್ವರ್ಗದಲ್ಲಿ ಬರದು ಎಂದೆನು ಸಂಗೀತವೇ ನನ್ನ ದೇವರು ಚಪ್ಪಾಳೆಯೇ ನನ್ನ ಮುಸಿರು ಪೂರ್ವದ ಜನ್ಮವು ಯಾವುದು ಈ ಹಾಡುವ ಪುಣ್ಯವು ಯಾರದು ಈ ದಿನ ಈ ಜನ ನನ್ನದು ನನ್ನದು ಸಂಗೀತವೇ ನನ್ನ ದೇವರು ಚಪ್ಪಾಳೆಯೇ ನನ್ನ ಮುಸಿರು ನಿಮ್ಮ ಪ್ರೀತಿಯನ್ನು ಮರೆಯಲಾಗದು ರಾಜೇಶ್ ಹಾಗೂ ಚಿತ್ರ ಅವರ ಸ್ವರಗಳಲ್ಲಿ ಕೇಳಿ ಯಜಮಾನ ಚಿತ್ರದ ಗೀತೆ. ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ? ತಿಂಗಳ ಈ ಪ್ರೀತಿ ನನಗನ್ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ವೀರ ಪರಂಪರೆ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ನೀಡಿದ್ದಾರೆ ಎಸ್ ನಾರಾಯಣ್. ಗಾಯಕರು ಸುಜೇನಾ ಡಿ ಮೆಲೋ ಹಾಗೂ ಆಕಾಶ್ ತಲ್ಪತ್ರ. Spinning around, making me go. Your love's got me spinning around, making me go. Your love's got me spinning around, making me go. Ayayo, ayayo, ishta ivanu. Nanage yako, ishta ivanu. Kuntaru. ಇಷ್ಟ ಇವಳು ಕೂತರು ಅದ್ಯಾಕೋ ತುಂಬ ಇಷ್ಟ ಇವಳು. ಪುನೀತ್ ರಾಜ್ಕುಮಾರ್ ಹಾಗೂ ಶ್ರೇಯಾ ಘೋಷಾಲ್ ಅವರ ಸ್ವರಗಳಲ್ಲಿ ಕೇಳಿ ವಂಶಿ ಚಿತ್ರದ ಗೀತೆ. ಗೀತೆಯನ್ನು ಬರೆದಿದ್ದಾರೆ ರಾಮನಾರಾಯಣ್, ಸಂಗೀತ ನೀಡಿದ್ದಾರೆ ಆರ್ಪಿ ಪಟ್ನಾಯಕ್. ಜೊತೆ ಜೊತೆಯಲ್ಲಿ ಪ್ರೀತಿ ಜೊತೆಯಲ್ಲಿ ನಡೆ ನಾನು ನನ್ನ ಹೆಂಡತಿ ಚಿತ್ರದ ಗೀತೆ. ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಹಂಸಲೇಖ. ಗೀತೆಯನ್ನು ಹಾಡಿದ್ದಾರೆ ಕೆಜೆ ಯೇಸುದಾಸ್.

ಸಂಗ್ರಾಮ್.